ಕೆಲ ಕಾಲ ಹಿಡಿಬೇಡ ಧಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನಗ ಬಿಲ್ಲು ಕೂಳೆತ್ತಿ ನುಕ್ಕಿ ನೀ ನಿಲ್ಲು ರೈತ ನೀನೇ ದೇಶ ರೈತ ನೀನೇ ದೇಶ ರೈತ ನೀನೇ ದೇಶ ನಿನ್ನ ಕಾಯಕ ಮೆಚ್ಚುವ ಈಶ ರೈತ ಬಾಂಧವರೇ ಆಲಿಸಿ ಮಣ್ಣಿನ ಮಗ ಚಿತ್ರದ ಗೀತೆ. ಭಗವಂತ ಕೈಕೊಟ್ಟ ಭಗವಂತ ಕೈಕೊಟ್ಟ ದುಡಿಯೋ ಕಂತ ಅದನ್ಯಾಕೆ ಎತ್ತುವೆ ಹೊಡಿಯೋ ಕಂತ ಭಗವಂತ ಕೈಕೊಟ್ಟ ದುಡಿಯೋ ಕಂತ ಅದನ್ಯಾಕೆ ಎತ್ತುವೆ ಹೊಡಿಯೋ ಕಂತ ಮಂತನ್ಗೆ ಮಂತ ಹೆದರ್ತಿದ್ನಂತೆ ಆವತ್ತು ಮಂತನ್ನ ಮಂತ ಹೆದ್ರಿಸ್ತಾನೆ ಇವತ್ತು ಹೆದರ್ಸೋನ್ ಕಂಡ್ರೆ ಹೆದರ್ತೀಯ ಹೆದ್ರೋನ್ ಕಂಡ್ರೆ ಹೆದರಿಸ್ತೀಯ ಮುಂದೆ ಗಿದ್ರೆ ಹೊಗಳ್ತೀಯ ಹಿಂದೆ ಗಿದ್ರೆ ತೆಗಳ್ತೀಯ ಒಂದೊಂದ್ ಚಣ್ಣ ಒಂದೊಂದ್ ಬಣ್ಣ ಒಂದೊಂದ್ ಚಣ್ಣ ಒಂದೊಂದ್ ಬಣ್ಣ ಓತಿ ಕೆತ್ತಂಕೋತೀಯ ಒಬ್ಬರು ಸ್ವಪ್ನ ನುಂಗಾಕಿ ಒಬ್ಬರು ಸ್ವಪ್ನ ನುಂಗಾಕಿ ಬಾಯಿಗ್ ಬಂದ್ ಹಾಕ್ ಬೈತೀಯ ಈಗ ನನ್ ಮಾತ್ವಸಿ ಕೇಳ್ತೀಯ ಭಗವಂತ ಬಾಯಿ ಕೊಟ್ಟ ಯಾಕೆ ಭಗವಂತ ಬಾಯಿ ಕೊಟ್ಟ ನುಡಿಯೋ ಕಂತ ಅದನ್ಯಾಕೆ ತೆರೆಯುವೆ ಬಯ್ಯೋ ಕಂತ ಭಗವಂತ ಬಾಯಿ ಕೊಟ್ಟ ನುಡಿಯೋ ಕಂತ ಅದನ್ಯಾಕೆ ತೆರೆಯುವೆ ಬಯ್ಯೋ ಕಂತ ಭಾರತದ ಕಾಲ್ದಾಗೆ ಒಬ್ಬ ಶಕ್ತಿ ಇದ್ನಂತೆ ಈ ಕಾಲ್ದಾಗೂ ನಿನ್ನಂತ ಎಟೋ ಶಕ್ತಿಗಳವ್ರಂತೆ ರಾಮಾಯಣದ ರಾವಣನ್ನ ಕೊಲ್ಲೋ ಕೊಟ್ಟ ಶ್ರೀರಾಮ ಮಾ ಭಾರತದ ಕೀಚಕನ್ನ ತಕ್ಕೋ ಕೊಟ್ಟ ಬಲ್ಭೀಮ ಒಬ್ಬ ರಾವಣನ್ಗೊಬ್ಬ ರಾಮ ಒಬ್ಬ ರಾವಣನ್ಗೊಬ್ಬ ರಾಮ ಒಬ್ಬ ಕೀಚಂದೊಬ್ಬ ಭೀಮ ನಿನ್ನಂತೋರ್ಗೆ ನನ್ನಂತಾಮ ನಿನ್ನಂತೋರ್ಗೆ ನನ್ನಂತಾಮ ಭೂಮಿಯಾಗಿರ್ತಾರಂತೆ ಈ ಭೂಮಿಯಾಗಿರ್ತಾರಂತೆ ಈ ಮಾತು ಬದಿ ಕೇಳಿದೀಯ ಭಗವಂತ ಕಾಲ್ಕೊಟ್ಟ ಯಾಕೆ ಭಗವಂತ ಕಾಲ್ಕೊಟ್ಟ ನಡಿಯೋ ಕಂತ ಅದನ್ಯಾಕೆ ಎತ್ತುವೆ ಒಡಿಯೋ ಕಂತ ಭಗವಂತ ಕೈಕೊಟ್ಟ ದುಡಿಯೋ ಕಂತ ಅದನ್ಯಾಕೆ ಎತ್ತುವೆ ಒಡಿಯೋ ಕಂತ ಕೇಳಿ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಹನಿ ಹನಿಗೂಡ್ದ್ರೆ ಹಳ್ಳ ತೆನೆ ತೆನೆಗೂಡ್ದ್ರೆ ಬಳ್ಳ

ನಿದ್ದೆ ನೀರಡಿಕೆ ಬಿಟ್ಟು ನೋಡುತ್ತ ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು